ನಮ್ಮಲ್ಲಿರುವ ನದಿ, ತೊರೆ, ಗಿಡ, ಹೊಳ್ಳ, ಮದಕ ಈ ಎಲ್ಲವನ್ನು ಒಟ್ಟು ಮಾಡಿ ನಮಗೆಷ್ಟು ನೀರಿದೆ, ಎಷ್ಟು ತೊರೆಗಳಿದೆ, ಎಷ್ಟು ನದಿಗಳಿದೆ, ಇದನ್ನು ಸರ್ಕಾರ ಲೆಕ್ಕ ಮಾಡ್ತದೆ ಪ್ರತಿ ವರ್ಷ. ಅದೊಂದು ಆ್ಯನ್ಯುವಲ್ ಬಜೆಟ್ ಮತ್ತು ಸ್ಟೇಟ್ ಬಜೆಟ್ ಅಂತಲೂ ವಾಟರ್ ಬಜೆಟ್ ಅಂತಲೇ ಮಾಡ್ತಾರೆ. ಜನರಿಗೆ ಎಷ್ಟು ನೀರು ಕೊಡಬೇಕು, ಇಷ್ಟು ನೀರಿದ್ದರೆ ನಮ್ಮಲ್ಲಿ ನಾವು ಎಷ್ಟು ನೀರು ಕೊಡಬೇಕು, ಎಷ್ಟು ಅಂತರ್ಜಲ ಮಟ್ಟವನ್ನು ನಾವು ಕಸಿಬೋದು, ಈ ರೀತಿಯೆಲ್ಲ ಯೋಚನೆ ಮಾಡಿ ಈಗ ರಾಷ್ಟ್ರೀಯ ವಾಟರ್ ಮಿಷನ್, ನ್ಯಾಷನಲ್ ವಾಟರ್ ಮಿಷನ್ ಅಂತ ಸರ್ಕಾರ ಪ್ರಾರಂಭಿಸಿದೆ. ಈ ಎಲ್ಲದರಲ್ಲಿ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದರೆ, ಒಂದು ಸರ್ಕಾರ ನಗರ ಪ್ರದೇಶಗಳಿಗೆ ದಿನಕ್ಕೆ 135 liters ಪರ್ ಹೆಡ್ ಪರ್ ಡೇ, ಒಬ್ಬ ಮನುಷ್ಯನಿಗೆ 135 liters ದಿನ ಕೊಡಬೇಕು ಅನ್ನೋ ಲೆಕ್ಕದಲ್ಲಿ ಅದನ್ನು ಡಿಸೈನ್ ಮಾಡಿ ಅದಕ್ಕೆ ನೀರು ಸರಬರಾಜಿಗೆ ವ್ಯವಸ್ಥೆ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಸರ್ಕಾರ ದಿನದ 24 hours ನೀರು ಕೊಡಬೇಕು, 24 hours ಶುದ್ಧ ನೀರು ಕೊಡಬೇಕು ಅನ್ನೋ ಕಡೆ ಕೂಡ ಲೆಕ್ಕ ಕೆಲಸ ಮಾಡ್ತಾ ಇದೆ. ಈ ಸೆಮಿ ಅರ್ಬನ್ ಅಂತ ಹೇಳ್ತಾರೆ, ಗ್ರಾಮೀಣ ಪ್ರದೇಶ ಸಹ ಅಲ್ಲ, ನಗರ ಪ್ರದೇಶ ಸಹ ಅಲ್ಲ, ಅಂಥ ಪ್ರದೇಶಗಳಿಗೆ ದಿನಕ್ಕೆ 100 liters ನೀರು ಕೊಡಬೇಕು ಅನ್ನೋದೊಂದು ನಿಯಮ ಇದೆ, ಒಂದು ಬಜೆಟ್ ಲೆಕ್ಕ ಹಾಕಿದೆ. ಗ್ರಾಮಾಂತರ ಪ್ರದೇಶದಲ್ಲಿ 80 liters ಅವ್ರಿಗೆ ಬೇಕಾದಷ್ಟರಲ್ಲಿ ನೀರು ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ದಿನಗಳಿಗೆ ಒಬ್ಬರ ತಲೆಗೆ ಅಷ್ಟು ನೀರು ಕೊಡಬೇಕು ಅಂತಾದರೆ ದಿನವಹಿ ಎಲ್ಲಿಂದ ನೀರು ಕೊಡಬೇಕು ಅಂದರೆ ನಮ್ಮಲ್ಲಿರುವ ಎಷ್ಟು ನದಿ ಇದೆ, ಎಷ್ಟು ತೊರೆ ಇದೆ, ಅದರಲ್ಲಿ ಯಾವ ರೀತಿ ನಾವು ನೀರು ಸಂಗ್ರಹಣೆ ಮಾಡಬೇಕು, ಅದನ್ನು ಸಮಗ್ರವಾಗಿ ಯೋಚನೆ ಮಾಡಿ ಅದನ್ನು ಜನರಿಗೆ ನೀರು ಕೊಡಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಒಂದು ಅಂಕಿಅಂಶ ಪ್ರಕಾರ ಇಡೀ ಜಗತ್ತಿನಲ್ಲಿ ಭಾರತ ಅಂತರ್ಜಲವನ್ನು ಕಸಿಯುವಲ್ಲಿ ಅಥವಾ ಅಂತರ್ಜಲವನ್ನು ಸೆಳೆಯುವಲ್ಲಿ ಅತಿ ಉತ್ತಮ ಸ್ಥಾನ ಅಂದರೆ ಜಾಸ್ತಿ ಸ್ಥಾನದಲ್ಲಿದೆ. ಅಂದರೆ ಆಲ್ಮೋಸ್ಟ್ 25% 25% ನೀರನ್ನು ನಾವೇ ಭಾರತದವರು ತಗೊಳ್ತೇವೆ ಅನ್ನೋದನ್ನು ಲೆಕ್ಕ ಹಾಕಿದ್ದಾರೆ. ಸೊ ಅಷ್ಟು ನೀರನ್ನು ನಾವು ತೆಗೆದಿರುವಾಗ ನಾವು ಯಾವ ರೀತಿ ಜಲ ಸಂರಕ್ಷಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಅತಿ ಶೀಘ್ರವಾಗಿ ಅಥವಾ ಬಹಳ ಪ್ರಾಮುಖ್ಯವಾಗಿ ಯೋಚನೆ ಮಾಡಬೇಕು. ಪ್ರಪಂಚದಾದ್ಯಂತ ನಮ್ಮಲ್ಲಿ ನೀರು ಎಲ್ಲಿ ಬೇಕಾದರೂ ಇದೆ. ನಮ್ಮ ದೇಹದಲ್ಲಿ ಕೂಡ ಸಾಧಾರಣ 60-70% ವಾಟರ್ ಕಂಟೆಂಟ್ ಇದೆ, ಆಮೇಲೆ ಮೂಳೆ ಕಟ್ಟಿ. ಪ್ರಪಂಚದಲ್ಲಿ 97% ನೀರಿದ್ರೆ ಕೂಡ ಅದರಲ್ಲಿ 97% ಉಪ್ಪು ನೀರು, ಆಮೇಲೆ ಬರೋದು 3% ವಾಟರ್. ಆ 3% ನೀರಲ್ಲಿ ಸ್ವಲ್ಪ ಗ್ಲೇಷಿಯರ್ ಅಥವಾ ಹಿಮಗಡ್ಡೆಯಾಗಿ ನೆಲದಡಿಯಲ್ಲಿದೆ. ಕೊನೆಗೆ ನಮಗೆ ಕುಡಿಲಿಕ್ಕೆ ನೀರು ಸಿಗೋದು 0.25% ಆಫ್ ಟೋಟಲ್ ವಾಟರ್ ಇಡೀ ಪ್ರಪಂಚದಲ್ಲಿರುವ ನೀರು. ನಾವು ಅದನ್ನು ಮನಸ್ಸಿನಲ್ಲಿಟ್ಟರೆ ನಾವು ನೀರನ್ನು ಎಷ್ಟು ಕಷ್ಟಪಟ್ಟು ಉಳಿಸಬೇಕು, ಬೆಳೆಸಬೇಕು, ಸಂಸ್ಕರಿಸಬೇಕು, ಮತ್ತೆ ಅದನ್ನು ನಾವು ಮುಂದಿನ ಜನಾಂಗಕ್ಕೆ ಕೊಡುವಂತೆ ಆಗಬೇಕು ಅನ್ನೋದನ್ನು ಎಲ್ಲರೂ ಯೋಚನೆ ಮಾಡಿದರೆ ಮಾತ್ರ ನೀರಿನ ಒಂದು ಸಂಪೂರ್ಣವಾಗಿ ಒಂದು ಸಮಷ್ಟಿಯಿಂದ ಯೋಚನೆ ಮಾಡಲಿಕ್ಕೆ ಆಗ್ತದೆ. ಆ ದೃಷ್ಟಿಯಿಂದ ನಾವು ಒಂದೊಂದು ಹೆಜ್ಜೆಯನ್ನು ಮುಂದಿಡಬೇಕು. ಸಂಸ್ಕರಣೆ ಬಗ್ಗೆ ಮತ್ತು ನೀರಿನ ಮಿತ ಬಳಕೆ, ಮರುಬಳಕೆ, ಈ ಎಲ್ಲವನ್ನು ಯೋಚನೆ ಮಾಡಿಕೊಂಡು ಮಳೆ ನೀರು ಕೊಯ್ಲನ್ನು ಕೂಡ ಮಾಡಿಕೊಂಡು ಮುಂದುವರಿಸಿದರೆ ಮಾತ್ರ ಸಂಸ್ಕರಣೆಗೆ ಒಂದು ಪೂರ್ಣ ಅರ್ಥ ಬರ್ತದೆ ಅಂತ. ಈಗ ಬೇರೆ ಬೇರೆ ವಿಷಯಗಳಲ್ಲಿ ನಮ್ಮ ಜ್ಞಾನವನ್ನು ಹೆಚ್ಚಿಸಬೇಕು ಅಂತ ಹೇಳ್ತೀವಿ, ಆದರೆ ಆ ಕಂಪ್ಯೂಟರ್ ಯುಗ ಅಂತ ಹೇಳ್ತೀವಿ, ಅಂತರ್ಜಾಲದ ಯುಗ ಅಂತ ಹೇಳ್ತೀವಿ, ಬೇರೆ ಬೇರೆ ತಂತ್ರಜ್ಞಾನಗಳು ಕೂಡ ಬಂದಿದ್ದಾವೆ, ಆದರೆ ಈ ಜಲ ಸಾಕ್ಷರತೆ ಎನ್ನುವಂಥದ್ದು ಈಗಲೂ ಕೂಡ ಅಗತ್ಯ ಇದೆಯೋ, ಅದರ ಒಂದು ಉಪಯೋಗ ಆಗ್ತಾ ಇದೆಯಾ ಹೇಗೆ ಅಂತ? ಜಲ ಸಾಕ್ಷರತೆ ಅನ್ನೋದನ್ನು ನಮಗೆ ಭಾಳ ನಾವು ತುಂಬ ಒಂದು ಓಪನ್ ಆಗಿ ಹೇಳೋದಿದ್ರೆ ನಮಗೆ ಬೇಜಾರಾಗ್ತದೆ, ಜನಗಳಿಗೆ ಜನ ಸಾಕ್ಷರತೆ ಕಮ್ಮಿ ಇದೆ ಅಂತ ಹೇಳ್ತೇವೆ. ಆದರೆ ಎಲ್ಲಿಂದ ಶುರು ಮಾಡಬೇಕು? ಬರೇ ಭಾಷಣ, ಬರೇ ಒಂದು 4 ಹೇಳಿದರೆ ಅಥವಾ ಟಾಕ್ ಕೊಟ್ಟರೆ ಅಥವಾ ಇಲ್ಲಿ ಪಿಕ್ಚರ್ ತೋರಿಸಿದರೆ ಸಾಕಾಗೋದಿಲ್ಲ. ಹೇಗೆ ನಾವು ಮಕ್ಕಳಿಗೆ ಎಳವೆಯಲ್ಲಿ ಅಕ್ಷರಾಭ್ಯಾಸ ಮಾಡ್ತೇವೆ, ಅಲ್ಲಿಂದ ನಮಗೆ ನೀರಿನ ಒಂದು ಮಿತವ್ಯಯ, ಮರುಬಳಕೆ, ಮಿತ ಬಳಕೆ ಬಗ್ಗೆ ಅಲ್ಲಿಗೆ ಅಕ್ಷರ ಅವರಿಗೆ ನೀರಿನ ಅಭ್ಯಾಸವನ್ನು, ಸಾಕ್ಷರತೆಯನ್ನು, ಜಲ ಸಾಕ್ಷರತೆಯನ್ನು ಕೊಡಬೇಕು. ಏನಾಗಿದೆ, ನಮಗೆ ಚಿಕ್ಕಂದಿನಿಂದ ನಾವು ನೀರನ್ನು ಚೆಲ್ಲಿಕ್ಕೆ ಹೇಳಿದ್ದಾರೆ, ಹಾಲನ್ನು ಹೊಯ್ಬೇಕು, ತುಪ್ಪವನ್ನು ಉಪಯೋಗಿಸಬೇಕು, ಇದೆಲ್ಲ ಉಂಟು, ಹಾಲಿನ ಅಭಿಷೇಕ ಮಾಡಬೇಕು, ಇದೆಲ್ಲ ಇದೆ. ಆದರೆ ನೀರನ್ನು ಮಾತ್ರ ಚೆಲ್ಲಬೇಕು ಎಂಬ ಒಂದು ವರ್ಡ್ ಸೇರಿಕೊಂಡಿದೆ. ಆ ನೀರನ್ನು ಚೆಲ್ಲಬೇಕು ಎಂಬ ವರ್ಡನ್ನು ನಾವು ಕಿತ್ತಾಕ್ಬೇಕು. ನಮ್ಮ ಸಾಕ್ಷರತೆಯಲ್ಲಿ ಜಲವನ್ನು ಬಿಸಾಡೋದೊಂದು ವಿಚಾರವೇ ಇಲ್ಲ. ಆ ಜಲವನ್ನು ಗಿಡಕ್ಕೆ ಹಾಕು ಅಥವಾ ಅದನ್ನು ಮರುಬಳಕೆ ಮಾಡು, ಪುನಃ ಪಾತ್ರೆ ತೊಳಿಲಿಕ್ಕೆ ಉಪಯೋಗಿಸು, ನೀರನ್ನು ಚೆಲ್ಲಬೇಡ ಅನ್ನೋದನ್ನು ಹೇಳುವಂಥ ಒಂದು ಮೂಲಭೂತ ಶಿಕ್ಷಣ ನಮ್ಮಲ್ಲಿಲ್ಲ. ನಾವೊಂದು ನೀರು ಕುಡಿಯುವಾಗ ಅದಕ್ಕೆ ನೊಣ ಬಿದ್ದರೆ ಏನು ಮಾಡ್ತೇವೆ? ನಮಗೆ ಹೇಳ್ತಾರೆ ನೀರು ಚೆಲ್ತೀರಿ. ಅದೇ ತುಪ್ಪಕ್ಕೆ ಕುಡಿಯುವಾಗ ನೊಣ ಬಿದ್ದರೆ ಅದೇನೋ ತುಪ್ಪಕ್ಕೆ ಬೀಳ್ತದೆ, ಅದೇನೋ ನೀರಿಗೂ ಬೀಳ್ತದೆ. ಆದರೆ ತುಪ್ಪವನ್ನು ಉಪಯೋಗಿಸ್ತೇವೆ, ನೀರನ್ನು ಮಾತ್ರ ಯಾಕೆ? ಬೇಡ, ನೀರನ್ನು ಮರುಬಳಕೆ ಮಾಡುವ, ಗಿಡಕ್ಕೆ ಹಾಕುವ ಅಥವಾ ಪಾತ್ರೆ ತೊಳಿಲಿಕ್ಕೆ ಉಪಯೋಗಿಸುವ. ಆ ಒಂದು ಸಂಸ್ಕಾರ ಅಥವಾ ಆ ಸಾಕ್ಷರತೆ ನಮ್ಗೆ ಚಿಕ್ಕ 1st class ಮಕ್ಕಳಿಂದ ಬಂದರೆ ಮುಂದಿನ ಜನಾಂಗಕ್ಕೆ ನಾವು ನೀರನ್ನು ಉಳಿಸ್ಲಿಕ್ಕೆ ಆಗ್ತದೆ. ಈಗ ಬೇರೆ ಬೇರೆ ಜಲ ಮೂಲಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೀವಿ. ನಾವು ಸಾಮಾನ್ಯವಾಗಿ ಹೇಳುವಂತಹದ್ದು ಬಾವಿಯ ನೀರಾಗ್ಬೋದು ಅಥವಾ ಬೋರ್ವೆಲ್ನ ನೀರಾಗ್ಬೋದು ಅಥವಾ ಟ್ಯಾಪ್ ವಾಟರ್ ಅಂತ ಹೇಳ್ತೀವಿ. ಯಾವ ಮೂಲದಿಂದ ಬರ್ತದೆ ಅಂತ ಜನರಿಗೆ ಗೊತ್ತೇ ಇರೋದಿಲ್ಲ ಎಷ್ಟೋ ಸಾರಿ. ಈ ಜಲಮೂಲಗಳ ಸಂರಕ್ಷಣೆಯ ಒಂದು ಅಗತ್ಯ ಏನು, ಅದು ಯಾವ ರೀತಿ ಮಲಿನ ಆಗ್ತಾ ಇದೆ ಅಥವಾ ಪೋಲ್ ಆಗ್ತಾ ಇದೆ ಅಂತ. ಒಂದು ಯಾವುದೇ ಜನಾಂಗ ಪ್ರಾರಂಭ ಆಗಲಿಕ್ಕೆ ಒಂದು ಸಿವಿಲೈಸೇಷನ್ ಅಂತ ಹೇಳ್ತಾರೆ. ಹೌದು ಹೌದು, ಸಿಂಧು ನಾಗರಿಕತೆ ಅಂತ ಹೇಳಿ ನಾಗರಿಕತೆ ಬೆಳೆಯುವುದಿಲ್ಲಿಂದ ನದಿ ಮೂಲಗಳಿಂದ ಎಲ್ಲವೂ ನದಿ ಮೂಲದಲ್ಲಿ ಜನರು ಬರ್ತಾ ಇದ್ರು, ನೀರನ್ನು ತನ್ನಾಗಿ ತಗೊಳ್ತಾ ಇದ್ರು, ಅಲ್ಲಿಂದ ನಾಗರಿಕತೆ ಬೆಳಿಲಿಕ್ಕೆ ಹೋಯ್ತು. ಆಗ ನೀರು ಪ್ರತಿಯೊಂದಕ್ಕೂ ನೀರು ಕಷ್ಟಪಟ್ಟು ತೆಗಿತಾ ಇದ್ರು, ಅದು ಏತ ನೀರಾವರಿ ಇರಲಿ ಯಾವುದೇ ಇರಲಿ, ನೀರನ್ನ ಹಗ್ಗದಲ್ಲಿ ಎಳೆಯುವುದಾಗ್ಲಿ, ಎಳೆದು ನೀರಿನ ಭಾರವನ್ನ ಅರಿತು ಉಪಯೋಗಿಸ್ತಾ ಇದ್ರು, ಮಿತ ಬಳಕೆ ಸಹಜವಾಗಿ ನಡೀತಾ ಇತ್ತು. ಆದ್ರೆ ಈಗೇನಾಗಿದೆ, ನಾಗರಿಕತೆ ಬೆಳೆದ ಹಾಗೆ ಮನುಷ್ಯ ನೀರಿನಿಂದ ದೂರ ಹೋಗ್ಲಿಕ್ಕೆ ಶುರು ಮಾಡಿದೆ. ದೂರ ಹೋಗ್ಲಿಕ್ಕೆ ಶುರು ಮಾಡಿದಾಗೆ ಮನಸ್ಸಿನ ಬುದ್ಧಿವಂತಿಕೆ ಕೂಡ ಬೆಳಿಲಿಕ್ಕೆ ಶುರುವಾಯಿತು. ಯಾವಾಗ ಏತ ನೀರಾವರಿ ಅಥವಾ ನಾವು ಕೈಯಿಂದ ಎತ್ತುವ ನೀರನ್ನ ಯಾಕೆ ನಾವು ಯಂತ್ರ ಬಳಸಿ ಎತ್ತಬಾರದು ಅಂತ ಯೋಚನೆ ಬರಲಿಕ್ಕೆ ಶುರುವಾಯಿತು. ಒಮ್ಮೆ ಯಂತ್ರ ಬಳಸಲಿಕ್ಕೆ ಶುರು ಮಾಡಿದ ಮೇಲೆ ಅವನಿಗೆ ನೀರಿನ ಉದ್ದ, ಅಳತೆ ಮತ್ತು ಆಳ ಎಲ್ಲವನ್ನು ಮರೆತು ಹೋಗ್ಲಿಕ್ಕೆ ಶುರುವಾಯಿತು. ಎಷ್ಟೋ ಕಿಲೋಮೀಟರ್ ದೂರ ಇದ್ರೆ ಸಹ ನನಗೆ ಅಲ್ಲಿಂದ ನೀರು ತರುವ ತಾಕತ್ತಿದೆ ಮತ್ತು ಶಕ್ತಿ ಇದೆ ಅಂತ ತೋರಿಸಿಕೊಟ್ಟಿದ್ದಾನೆ. ಎಷ್ಟು ಆಳ, ಕಿಲೋಮೀಟರ್ ಗಟ್ಟಲೆ ನೀರು ಆಳದಲ್ಲಿ ಇದ್ರೂ ಕೂಡ ಅಲ್ಲಿಂದ ನಾನು ನೀರು ತೆಗಿಬಲ್ಲೆ ಎಂಬ ಒಂದು ಧೈರ್ಯದಲ್ಲಿ ಈಗ ನೀರಿನ ಮೂಲವನ್ನೇ ಮರೆತಿದ್ದಾನೆ. ಬಹಳ ಬೇಜಾರು. ಪಂಪ್ ಅಥವಾ ಒಂದು ಸ್ವಿಚ್ ಒತ್ತಿದ ಕೂಡಲೇ ನಮಗೆ ನೀರು ಬರ್ತದೆ ಅಂತ ನಮಗೊಂದು ಮನಸ್ಸಿಗೆ ಬಂದದ್ದೇ ಬಂದದ್ದು, ಆ ನೀರು ಎಷ್ಟು ಪೋಲ್ ಆಗ್ತಾ ಇದೆ, ಅದು ನಾನು ಎಷ್ಟು ಬಳಸ್ತಾ ಇದ್ದೇನೆ ಅಥವಾ ಎಷ್ಟು ಪೋಲ್ ಆಗ್ತಾ ಇದೆ ಅನ್ನೋ ಪರಿವೇ ನಮ್ಮನ್ನು ಕಳಚಿ ಹೋಗಿದೆ. ಅದರಲ್ಲದೆ ಆ ನೀರಿನ ಮೂಲವನ್ನು ನಾವು ಮರೆತಿದ್ದರಿಂದ ಆ ನೀರಿನ ಮೂಲ ಯಾವುದು, ಈಗ ನಮ್ಮ ಕೆರೆಗಳು ಯಾಕೆ ಹಾಳಾಗ್ತಾ ಇದೆ, ಈ ಕೆರೆ ಪುನರುಜ್ಜೀವನ ಅಂತ ಒಂದು ಮಾತು ಯಾಕೆ ಬರಬೇಕು, ಆ ಕೆರೆ ಸಹಜವಾಗಿ ನಾವು ಅದನ್ನು ಉಳಿಸ್ಕೊಳ್ಬೇಕಿತ್ತಲ್ಲ ಅಂದ್ರೆ ಕೆರೆಯನ್ನು ಮರೆತ ಕಾರಣ ಈಗ ಪುನರುಜ್ಜೀವನಗೊಳಿಸುವ ಒಂದು ನಮಗೆ ಜ್ಞಾನೋದಯ ಆಗ್ತಾ ಇದೆ. ಗುಜ್ಜರೆ ಕೆರೆ ಇರ್ಬೋದು, ಯಾವುದೇ ಕೆರೆ ಇರ್ಬೋದು, ನಾವು ಒಂದು ನಮ್ಮಲ್ಲಿ ಹಳ್ಳ ಹರಿತಾ ಇದೆ ಅಂದರೆ ಆ ಹಳ್ಳ ಹರಿತಾ ಇದ್ರೆ ಅದು ಹರಿತಾ ಇರುವಾಗ ನಾವು ಸುಮ್ಮನೆ ಇರ್ತೇವೆ, ಬೇಸಿಗೆಯಲ್ಲಿ ಅದಕ್ಕೆ ಎಲ್ಲ ಕಸ ಕಡ್ಡಿಗಳನ್ನು ಹಾಕುವುದು, ಆ ಮತ್ತೆ ಹರಿಯುವಾಗ ಆ ಕಸ ಕಡ್ಡಿ ಪ್ಲಾಸ್ಟಿಕ್ ಇತ್ಯಾದಿಗಳು ಎಲ್ಲಿ ಹೋಗ್ಬೇಕು ಸರ್, ಮತ್ತೆ ನೀರಿನ ಮೂಲಕ್ಕೆ ಹೋಗ್ಬೇಕಲ್ಲ, ಆ ನೀರಿನ ಮೂಲ ಎಲ್ಲಿದೆ ನಮ್ಗೆ ಗೊತ್ತಿಲ್ಲ, ಯಾಕೆ ನಾವು ದೂರ ಇದ್ದೇವೆ. ಇಲ್ಲಿ ನಮಗೆ ಟ್ಯಾಪೆ ಮೂಲ ಅಲ್ಲಿ ನೀರು ಹರಿದು ಹೋಗ್ತಾ ಇದ್ರೆ ನಮಗೆ ಗೊತ್ತಾಗುವುದಿಲ್ಲ, ಇಲ್ಲಿನ ಇದು ವೇಸ್ಟೇಜ್ ಆಗುವುದು, ಇಲ್ಲಿ ಮರುಬಳಕೆಯನ್ನು ನಾವು ಇಲ್ಲಿಂದ ಪುನಃ ಶುರು ಮಾಡಬೇಕು. ಪುನಃ ಪುನರುಜ್ಜೀವನ ಬಗ್ಗೆ ನಾವು ಕಾರ್ಯಗತಗೊಳ್ಳದೇ ಇದ್ರೆ ಮುಂದಿನ ಜನಾಂಗಕ್ಕೆ ನೀರು ಖಂಡಿತ ಕಷ್ಟ ಆಯ್ತದ್ದೇ ಇದೆ. ಒಂದು ವಿಶ್ಲೇಷಣೆ ಪ್ರಕಾರ ದೇಶದಲ್ಲಿ 20 ನಗರಗಳು ನೀರಿಲ್ಲದೆ ಆ ಜೀರೋ ವಾಟರ್ ಸಿಟೀಸ್ ಆಗ್ತದೆ ಅಂತ ನಾವೊಂದು ತುಂಬಾ ಆರ್ಟಿಕಲ್ಸ್ ಬರ್ತಾ ಇದೆ, ತುಂಬಾ ಲೇಖನಗಳು ಬರ್ತಾ ಇದೆ. ತುಂಬಾ ದೂರ ಇಲ್ಲ ಅದು, ತುಂಬಾ ದೂರ ಇಲ್ಲ ಸರ್, 25-25ಕ್ಕೆ ಹೇಳ್ತಾ ಇದ್ದಾರೆ. 20-25ರ ಒಳಗೆ 20 ನಗರಗಳು. ಡಾಕ್ಟರ್ ರಾಜೇಂದ್ರ ಸಿಂಗ್ ಅಂತ ಈಸ್ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ರಾಜಸ್ಥಾನದವರು ಅವರು ಒಂದು ಆರ್ಟಿಕಲ್ ಬರೆದು ಹೇಳಿದ್ದಾರೆ, 20 ನಗರಗಳನ್ನ ಹೆಸರಿಸಿ ಹೇಳಿದ್ದಾರೆ. ಅದರಲ್ಲಿ ಒಂದು ಬೆಂಗಳೂರು ಇದೆ, ಚೆನ್ನೈಗೆ ಈಗಾಗಲೇ ಅದರ ಬಿಸಿ, ಬೆಂಗಳೂರಿನ ಜಲಮೂಲಗಳು ಈಗಾಗಲೇ ಬತ್ತಿ ಹೋಗಿವೆ, ಬತ್ತಿ ಹೋಗಿದೆ ನಮ್ಮ ಚೆನ್ನೈಗೆ ಈಗಾಗಲೇ. ಅದು ಅಲ್ಲಿ ಗೊತ್ತಾಗ್ತದೆ, ಜನಗಳು ಓಡಿ ಹೋಗ್ತಾ ಇದ್ದಾರೆ, ಚೆನ್ನೈ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ. ಈ ಹೀಗೆ ಆಗ್ತಾ ಹೋದ್ರೆ ನಾಳೆ ಯಾವ ನಗರಗಳಿಗೆ ಕೂತು ಹೊರತಲ್ಲ, ಆ ಆಪದೇನೆ ನಮ್ಮ ನೇಬರಿಗೆ ಬಂದ ಕಷ್ಟ ನಮಗೆ ಸಹ ಬರಬಹುದು, ನೆರೆ ಹೊರೆಯ ಕಷ್ಟ ನಮಗೂ ಸಹ ಬರಬಹುದು ಅನ್ನೋದನ್ನ ನಾವು ಅರಿತು ಈಗಲೇ ನಾವು ಜಾಗೃತರಾಗಬೇಕಾಗಿದೆ. ಈ ಮಳೆ ನೀರ ಇಂಗಿಸುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಕೂಡ ಇತ್ತೀಚಿನ ನಾವು ಕೇಳಿ ಬರ್ತಾ ಇದೆ. ಆದರೆ ಜನರಲ್ಲಿ ಒಂದು ಅಪನಂಬಿಕೆ ಇದೆ, ಮಳೆ ನೀರು ಎಷ್ಟರ ಮಟ್ಟಿಗೆ ಶುದ್ಧವಾಗಿದೆ ಅಂತ, ಅದು ಕುಡಿಯುವುದಕ್ಕೆ ಯೋಗ್ಯವಾಗಿದೆಯೇ ಇಲ್ಲವೇ, ನಾವು ಮಿನರಲ್ ವಾಟರ್ ಅಂತ ಹೇಳ್ತೀವಿ ಅದು ಮಾತ್ರ ಶುದ್ಧವಾಗಿದೆ ಅನ್ನುವಂಥ ಒಂದು ಅಭಿಪ್ರಾಯ. ಆದರೆ ಈ ಮಳೆ ನೀರಿನ ಶುದ್ಧತೆ ನಿಜವಾಗಿ ಇದೆಯಾ, ಹೇಗೆ ಏನಾಗಿದೆ? ಫಸ್ಟ್ ಈ ಸೈನ್ಸ್ ಬೆಳೆದ ಹಾಗೆ ಈ ಪ್ರಾರಂಭದ ಮಳೆಗೆ ನೆನೆಬೇಡಿ ಅಂತ ಹೇಳ್ತಾರೆ. ಶುರುವಿನ ಶೀತ ಆಗ್ಬೋದು, ಶೀತ ಆಗ್ಬೋದು ಅಂದ್ರೆ ಮಳೆ ನೀರಲ್ಲಿ ಏನೋ ಒಂದು ಕಲ್ಮಶ ಇದೆ, ಮತ್ತೆ ಗಾಳಿಯಲ್ಲಿದ್ದ ಕಲ್ಮಶಗಳೆಲ್ಲ ಬೆಳಿಬೋ ಅದರಲ್ಲಿ ಬರಬಹುದು ಎನ್ನೋ ಭಾವನೆ ಇದೆ. ಇದೇನಾಗ್ತದೆ, ಅದೇ ಅದು ಆ ಪೋಷಣೆ ಆ ಭಾಗಕ್ಕೆ ಮಾತ್ರ, ಮತ್ತೆ ಮುಂದೆಗೆ ಅಲ್ಲ ಅನ್ನೋದನ್ನು ಮರೆತಿದ್ದಾರೆ. ಆ ಕಲ್ಮಶಗಳು ಪ್ರೀ ಮಾನ್ಸೂನ್ ಅಲ್ಲಿ ಇರ್ತದೆ, ಇಲ್ಲ ಅಂತ ಹೇಳುವುದಿಲ್ಲ, ಸ್ವಲ್ಪ ಇರಬಹುದು. ಆದ್ರೆ ಯಾವಾಗ ಮಾನ್ಸೂನ್ ಶುರು ಆಗ್ತದೆ, ಮಾನ್ಸೂನ್ ನೀರು ಶುದ್ಧ ನೀರು, ಅದನ್ನು ನೇರವಾಗಿ ನೀವು ಮಾಡಿ ಕುಡಿಬಹುದು. ಆದ್ರೆ ಅಷ್ಟು ಕುಡಿಲಿಕ್ಕೆ ಆಗುದಿಲ್ಲ, ನಾವೇನ್ ಮಾಡ್ತೇವೆ ಕೈ ಹಿಡಿತೇವೆ, ಕೈ ಹಿಡಿದಾಗ ಕೈಯನ್ನು ತೊಳಿಬೇಕು ಅಂತ ನಮಗೊಂದು ಜ್ಞಾನ ಇದೆ, ಯಾಕಂದ್ರೆ ಕೈಯಲ್ಲಿ ಧೂಳು ಇದ್ರೆ ಅದು ಬಾಯಿಗೆ ಹೋಗಬಾರದು. ಮಳೆ ನೀರು ಕೂಡ ಅಷ್ಟೇ, ಮಳೆ ನೀರು ನೇರವಾಗಿ ನಿಮ್ಮ ಜಲ ನಿಮ್ಮ ಮೂಲಗಳಿಗೆ ಬಿದ್ದರೆ, ಬಾವಿಗೆ ಬಿದ್ದರೆ ಏನು ತೊಂದರೆ ಇಲ್ಲ. ಆದರೆ ಅದು ನಿಮ್ಮ ಮಾಡಿಗೆ ಬಿದ್ದು ಅಥವಾ ನಿಮ್ಮ ಯಾವುದೋ ಒಂದು ತೋಡಲ್ಲಿ ಹರಿತಾ ಇದ್ದಾಗ ನೀವು ಅದನ್ನು ಎಲ್ಲಿಯಾದರೂ ಜಲ ಮೂಲಕ್ಕೆ ಇಂಗಿಸ್ತೀರಿ ಅಂತ ನೀವು ಶುದ್ಧ ಮಾಡಲೇಬೇಕು. ಸಣ್ಣ ಶುದ್ಧ ಮಟ್ಟಿಗೆ ಹೆಚ್ಚು ಖರ್ಚಿಲ್ಲ ಸರ್. ಈ ಮಾರ್ಕೆಟಲ್ಲಿ ಏನಾಗಿದೆ, ಈಗ ಬಾಟಲ್ ನೀರು ಬಂದು ಬಾಟಲ್ ನೀರೇ ಶುದ್ಧ ಅಂತ ಅನ್ನೋ ಭಾವನೆ ಇದ್ದಾಗ ಈಗ ನಮಗೆ ಅದಕ್ಕೊಂದು ಫಿಲ್ಟರ್ ಬೇಕು. ಫಿಲ್ಟರ್ ಮಾರ್ಕೆಟ್ನಲ್ಲಿ ಇರಿಸೋಕೆ ಫಿಲ್ಟರೇ ಆಗಬೇಕಂತೇನಿಲ್ಲ. ನಾವೇ ಒಂದು ಸಣ್ಣ ಬಟ್ಟೆ ತಗೊಂಡು ಅಂದರೆ 20 ಲೀಟರ್ದು ಬಕೆಟ್ ತಗೊಳ್ಳುವ, ಅದರಲ್ಲಿ ಜಲ್ಲಿ ಕಲ್ಲುಗಳ ಮಿಶ್ರಣಗಳನ್ನು ಹಾಕಿ ಕೆಳಗಡೆ ಸ್ವಲ್ಪ ದೊಡ್ಡ ಜಲ್ಲಿ, ಆಮೇಲೆ ಸಣ್ಣ ಜಲ್ಲಿ ಸಣ್ಣ ಜಲ್ಲಿ, ಮತ್ತೆ ಹುಯಿಗೆ, ಮತ್ತೆ ಒಂದು ನೆಟ್ಲಾನ್ ಮೆಷಿನ್, ಮತ್ತೆ ಅದಕ್ಕೆ ಬೇಕಾದಂಥ ಒಂದು ಇದ್ದಿಲು ಹಾಕಿ ಇನ್ನೊಂದು ಲೇಯರ್ ನೆಟ್ಲಾನ್ ಮೆಷಿನ್ ಬೇಕಾದ್ರೆ ಹಾಕಿ ಅದರಲ್ಲಿ ನೀರು ಪಾಸ್ ಮಾಡಿದರೆ ಅತಿ ಶುದ್ಧವಾದ ನೀರು. ಅದರಲ್ಲಿ ಮೇನ್ ಅಂದರೆ ಶುರುವಿನ ಮಳೆ ನೀರನ್ನು ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಕೊಡಬೇಕು. ಶುರುವಿನ ಫಸ್ಟ್ ರೈನ್ ಸಪರೇಟರ್ ಅಂತ ಹೇಳ್ತೇವೆ, ಅಥವಾ ಫಸ್ಟ್ ಫ್ಲಶ್ ಅಂತ ಹೇಳ್ತೇವೆ. ಪೈಪಿನ ಮಾಡಿನ ಬರುವ ಎಲ್ಲ ಮೂಲಗಳನ್ನು ಒಟ್ಟಿಗೆ ಮಾಡಿ ಕೆಳಗೆ ಬರುವ ಪೈಪನ್ನು ನೇರವಾಗಿ ಕೆಳಗೆ ಹೋಗ್ಲಿಕ್ಕೆ ಬಿಡಬೇಕು. ದಟ್ ಈಸ್ ಫಸ್ಟ್ ಫ್ಲಶ್. ಆ ಸುರಿನ ಮಳೆ ಹೋಗ್ಲಿಕ್ಕೆ, ಸುರಿನ ಮಳೆ ಹೋಯ್ತು ಆಮೇಲೆ ಮುಂಗಾರು ಶುರುವಾಯಿತು, ಆ ಫಸ್ಟ್ ಫ್ಲಶ್ ಬಂದ್ ಮಾಡಬೇಕು. ಅದಕ್ಕೊಂದು ಕ್ಯಾಪ, ಅದಕ್ಕೊಂದು ವಾಲ್ ಹಾಕಿ ಬಂದ್ ಮಾಡಿದಾಗ ಉಳಿದ ನೀರನ್ನು ನಾವು ನೇರವಾಗಿ ನಮ್ಮ ಬಾವಿಗೆ ಹಾಕ್ಬೋದು. ನಮ್ಮ ಕಚೇರಿಯಲ್ಲಿ ನಾವು ಅದನ್ನು ಕುಡಿತೇವೆ, ಯಾಕಂದ್ರೆ ಟ್ಯಾಂಕಿಯಲ್ಲಿ ಶೇಖರಣೆ ಮಾಡ್ತೇವೆ, ಮಳೆಗಾಲದಲ್ಲಿ ಕುಡಿತೇವೆ, ಏನು ಸಮಸ್ಯೆ ಇಲ್ಲ. ನಮ್ಮ ಮನೆಯ ನೀರು ಹಾರ್ಟ್ ಆಫ್ ದ ಸಿಟಿಯಲ್ಲಿ ಇದ್ದೇವೆ ಸರ್. ನಾವು ಇವತ್ತಿಗೆ ಕೂಡ ನಾವು ಬಾವಿ ನೀರನ್ನು ನೇರವಾಗಿ ಯಾವುದೇ ಸಂಸ್ಕರಣ ಮಾಡದೆ ಬಿಸಿ ಮಾಡದೆ ಕುಡಿತೇವೆ. ನಮಗೆ ಯಾವ ರೋಗವೂ ಬರಲಿಲ್ಲ, ಏನೂ ಆಗುವುದಿಲ್ಲ. ಅದೊಂದು ಭಾವನೆ ಜನರಿಂದ ಹೋಗ್ಬೇಕು. ಮಳೆ ನೀರು ಶುದ್ಧವಾದ ನೀರು, ಮುಂಗಾರು ಮಳೆ ನೀರು ಶುದ್ಧವಾದ ನೀರು. ನಮ್ಮಲ್ಲಿ ಸಾಧಾರಣ 3-4 ಸಾವಿರ ಮಿಲಿಮೀಟರ್ನಷ್ಟು ಮಳೆ ಬರ್ತದೆ. ನಮ್ಮ ಒಂದು 2-bedroom house ಬರೇ 2 ಮನೆ ಬೆಡ್ರೂಮ್ ಇರುವ ಮನೆ 1,000 ಚದರ ಅಡಿ ಕೊಡ್ತದೆ. ಆ 1,000 ಚದರ ಅಡಿಯಲ್ಲಿ ನಾವು 3,500 ಲೀಟರ್ ನೀರು ಬೀಳುವುದನ್ನು ಹಿಡ್ಕೊಂಡ್ರೆ ಸಾಧಾರಣ 3.5 ಲಕ್ಷ ಲೀಟರ್ ಹಿಡ್ಕೊಳ್ತೀವಿ. ಅಷ್ಟು ಕ್ವಾಂಟಿಟಿ ನೀರು ನಮಗೆ ದೇವರು ಕೊಟ್ಟಿದ್ದಾನೆ. ಬೇಸಿಗೆಯಲ್ಲಿ ನಾವು ಟ್ಯಾಂಕರ್ಗಳಿಗೆ ಮೊರೆ ಹೋಗ್ತಾ ಇದ್ದೇವೆ, ಅದು ನಮಗೆ ನಾಚಿಕೆ ಗಿಡದ ವಿಚಾರ. ಈ ಮಳೆ ನೀರು ಇಂಗಿಸುವುದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬಹುದು, ಇದರಲ್ಲಿ ಏನಾದರೂ ಸಾಕಷ್ಟು ಸುಧಾರಣೆ ಆಗಿದೆಯೋ, ಅಥವಾ ಮತ್ತು ಈ ಹಸಿರಿನ ಒಂದು ಪ್ರಾಮುಖ್ಯತೆ ಏನು ನೀರು ಇಂಗಿಸುವಲ್ಲಿ ಅಂತ? ಈ ಮಳೆಗಾಲ ಬಂದಾಗ ಮಳೆ ನೀರು ಹಿಡಿಯುವುದು ಒಂದು ಪ್ರಕ್ರಿಯೆ ಮಳೆಗಾಲ ಇರುವವರಿಗೆ ಮಾತ್ರ ಅಂತ ತಿಳ್ಕೊಂಡಿದ್ದಾರೆ. ಅದು ಆಕ್ಚುಲಿ ಹಾಗಲ್ಲ. ಮಳೆ ನೀರಿನ ಒಂದು ಸಂಸ್ಕರಣೆ, ಮಳೆ ನೀರಿನ ಉಪಯೋಗ ಅಂತ ಹೇಳಿದ್ಕೊಳ್ಳೆ, ಮಳೆ ಬಂದಾಗ ನಾವು ನಮ್ಮ ಬಾವಿಗೆ ಬಿಡುದು, ಬೋರ್ವೆಲ್ಗೆ ಬಿಡುದು ನಡೀತಾ ಇದೆ. ಬಾಕಿ ಟೈಮಲ್ಲಿ ನಮ್ಮ ಹರಿಯುವ ನೀರಿನ ಬಗ್ಗೆ ನಮಗೆ ಯಾರಿಗೂ ನಮ್ಮ ಅರಿವಿಲ್ಲ ಸರ್. ಹರಿಯುವ ನಮ್ಮ ಜಾಲಲ್ಲಿ ಬಿದ್ದ ನೀರನ್ನು ನಾವು ಯಾಕೆ ನೆಲಕ್ಕೆ ಬಿಡಬೇಕು? ಜಾಲಲ್ಲಿ ಬರುವ ನೀರನ್ನು ನಾವು ತೋಡಿಗೆ ಬಿಡ್ತಾ ಇದ್ದೇವೆ. ನಮ್ಮ ಮನೆಯ ಮೇಲೆ ಬಿದ್ದ ನೀರನ್ನು ನಮ್ಮ ಭೂಮಿಯೊಳಗೆ ನಾವು ಇಂಗಿಸದೆ ತೋಡಿನಲ್ಲಿ ಬಿಟ್ಟು ಎಲ್ಲೋ ದೂರಕ್ಕೆ ಕಳಿಸಿ ಮತ್ತೆ ನಮಗೆ ಟ್ಯಾಪಿಗೆ ನೀರು ದೂರದಿಂದ ಬರುವ ಹಾಗೆ ನಾವು ಖರ್ಚು ಮಾಡ್ತೇವೆ. ನೋಡಿ ಎಂಥ ವಿಪರ್ಯಾಸ. ಅದೇ ನಾವು ಹೇಳೋದು, ನಮ್ಮ ಮನೆಯಲ್ಲಿ ಒಂದು ಇಂಗು ಗುಂಡಿ ಮಾಡಿ. ಈಗ ಇಂಗು ಗುಂಡಿ ಮಾಡುವಾಗ ಸ್ವಲ್ಪ ಜಾಗ್ರತೆ ಇರಬೇಕು. ನಿಮ್ಮ ಸೈಟ್ ಸಣ್ಣದು, ಅಲ್ಲಿ ಟಾಯ್ಲೆಟ್ ಬಿಟ್ಟಿದೆ, ಹಾಗಾದರೆ ಇಂಗು ಗುಂಡಿ ಮಾಡಬೇಡಿ. ಟಾಯ್ಲೆಟ್ ಬಿಟ್ಟಿಗೆ ಇಫೆಕ್ಟ್ ಉಂಟು. ಅಥವಾ ನೀವು ಗುಡ್ಡದಲ್ಲಿದ್ದೀರಿ, ಅಲ್ಲಿ ಇಂಗು ಗುಂಡು ಮಾಡ್ತೇನೆ ಅಂತ ಹೇಳಿದ್ರೆ ಅದು ಗುಡ್ಡೆ ಜರಿಯುವ ಸಾಧ್ಯತೆ ಇದೆ. ಇಂಗು ಗುಂಡಿ ಮಾಡುವಾಗ ಜಾಗ್ರತೆ ಮಾಡಬೇಕು. ಅಥವಾ ನಿಮ್ಮ ನಗರದಲ್ಲಿ ಅಲ್ಲೊಂದು ಸ್ಲಶ್ ಅಂತ ಹೇಳಿದ್ರೆ ಶೇಡಿ ಮಣ್ಣಿದೆ, ಅಲ್ಲಿ ಗುಂಡಿ ಮಾಡಿದರೆ ಆ ಇಂಗು ಗುಂಡಿ ಕುಸಿಬಹುದು. ಅಂತ ಜಾಗದಲ್ಲಿ ಇಂಗು ಗುಂಡಿ ಮಾಡಬಾರ್ದು. ನಿಮ್ಮಲ್ಲಿ ಯಾವ ಕೆಲವು ವಾಟರ್ ಲಾಕ್ಡ್ ಏರಿಯಾ ಅಂತ ಹೇಳ್ತೇವೆ, ಯಾವಾಗ ನೋಡ್ರೂ ನೀರು ಇರ್ತದೆ, ಅಂತ ಜಾಗದಲ್ಲಿ ಮಳೆಗಾಲದಲ್ಲಿ ನೀರು ನೆಲಮಟ್ಟಕ್ಕೆ ಬಂದಿರ್ತದೆ, ಅಂತ ಜಾಗದಲ್ಲಿ ಮಾಡಿ ಪ್ರಯೋಜನ ಇಲ್ಲ. ಬಾಕಿ ಪ್ರದೇಶಗಳಲ್ಲಿ ಕಲ್ಲು ಬಂಡೆ ಇರ್ಬೋದು, ಅಥವಾ ನಿಮ್ಮ ಗ್ರನೈಟ್ ಸಾಯಿಲ್ ಇರ್ಬೋದು, ಲ್ಯಾಟ್ರೈಟಿಕ್ ಸಾಯಿಲ್ ಇರ್ಬೋದು, ಸಮತಟ್ಟಾದ ಪ್ರದೇಶ ಇದೆ, ನಿಮಗೆ ಬೇಕಾದಷ್ಟು ಸೈಟಲ್ಲಿ ಜಾಗ ಇದೆ, ಏನಿಲ್ಲ, ಒಂದು 3 ಫೀಟಿನ ಅಗಲದ ಒಂದು ಹೊಂಡ ಮಾಡಿ, ಆಳ 10 ಫೀಟ್ ಮಾಡಿ, 20 ಫೀಟ್ ಮಾಡಿ, 100 ಫೀಟ್ ಅಡಿ ಆಳಕ್ಕೆ ಹೋಗಿ ಅಲ್ಲಿದ್ದ ನೀರನ್ನು ತೆಗಿಲಿಕ್ಕೆ ನಮಗೆ ಬರ್ತದೆ. ಒಂದು 3 ಫೀಟ್ ಅಗಲಕ್ಕೆ, ಒಂದು 30 ಫೀಟ್ ಆಳಕ್ಕೆ ಗುಂಡಿ ನೀರನ್ನು ಬಿಟ್ಟರೆ ಏನು ತೊಂದರೆ ಆಗೋದಿಲ್ಲ ಸರ್. ನೆಲ ಲೆವೆಲಲ್ಲಿದ್ದಾಗ ನೀರು ಎಳ್ಕೊಳ್ತದೆ, ಪಕ್ಕದಲ್ಲಿ ಹಸಿರು ಆಟೋಮ್ಯಾಟಿಕ್ ಬೆಳೀತದೆ. ಅದಕ್ಕೆ ನಾವು ವಾಟರ್ ಶೆಡ್ ಡೆವಲಪ್ ಅಂತ ಹೇಳ್ತೇವೆ. ಅಂತ ಹೇಳಿದರೆ ನಾವು ಗಿಡ ನೆಟ್ಟಾಗ ಸಹಜವಾಗಿ ಎಲ್ಲರಿಗೂ ಗೊತ್ತುಂಟು, ಗಿಡ ನೆಟ್ಟರೆ ಒಳ್ಳೆಯದು, ಹಸಿರು ಬೆಳೆದು ಒಳ್ಳೆಯದು, ನೀರು ಶೇಖರಣೆ ಆಗ್ತದೆ. ಗುಡ್ಡಗಳಿಗೆಲ್ಲ ಎಲ್ಲಿ ನಾವು ಗುಡ್ಡದ ತಪ್ಪಲಲ್ಲಿ ಎಷ್ಟೋ ಕುಟುಂಬಗಳು ವಾಸನೆ ಮಾಡ್ತದೆ, ಅಲ್ಲಿ ಯಾಕೆ ಗುಡ್ಡ ಜರಿಯುವುದಿಲ್ಲ? ಮೇಲೆ ಫುಲ್ ಗಿಡಗಳಿದೆ, ಮರಗಳಿದೆ, ಅದು ಗುಡ್ಡ ಜರಿಯುವುದಿಲ್ಲ, ಅದು ಗುಡ್ಡ ಖಾಲಿ ಆಯಿತು, ಜರಿಲಿಕ್ಕೆ ಶುರುವಾಗ್ತದೆ. ಅದರಿಂದ ನಮಗೆ ಮಡಿಕೇರಿಯಲ್ಲಿ ನೋಡಬಹುದು, ಟೂರಿಸಂ ಬೆಳೆದ ಹಾಗೆ ನಾವು ಕಾಡನ್ನು ಬೆಳೆಸಿದರೆ ಅಲ್ಲಿ ಗುಡ್ಡೆ ಜರಿತಿರಲಿಲ್ಲ. ಇರಲಿ, ಹಾಗೆ ಈ ಇಂಗು ಗುಂಡಿಯನ್ನು ಮತ್ತು ಈ ಹಸಿರನ್ನು ಒಟ್ಟೊಟ್ಟಿಗೆ ತಗೊಂಡು ಹೋದಾಗ ಮಾತ್ರ ಜಲ ಸಂಸ್ಕರಣೆಗೆ ಒಂದು ಅರ್ಥ ಬರ್ತದೆ. ಈಗ ಈ ನೀರಿನ ಮಿತ ಬಳಕೆಯ ಬಗ್ಗೆಯೂ ಕೂಡ ನಾವು ಮಾತನಾಡಬೇಕು. ಎಷ್ಟೋ ಸಾರಿ ನೀರು ಪೋಲಾಗ್ತದೆ ಎಂದು ನಾವು ಹೇಳ್ತಾ ಇರ್ತೀವಿ, ಮನೆಯಲ್ಲಿಯೂ ಕೂಡ ನೀರನ್ನ ಒಂದು ಪೋಲಾಗುವುದನ್ನು ನೋಡ್ತೀವಿ, ಮತ್ತು ಬೇರೆ ಬೇರೆ ಕಾರ್ಖಾನೆಗಳಲ್ಲಾಗ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಾಗ್ಬೋದು, ಫಂಕ್ಷನ್ಗಳಲ್ಲಾಗ್ಬೋದು ನೀರಿನ ಒಂದು ಏನು ದುರ್ಬಳಕೆ ಆಗುವಂತಹದ್ದನ್ನು, ಈ ಮಿತ ಬಳಕೆಗೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು? ಒಂದು ಸರ್, ಈಗ ಏನಾಗಿದೆ, ಟ್ಯಾಪಲ್ಲಿ ನೀರು ಬಿಡ್ಲಿಕ್ಕೆ ಶುರು ಮಾಡಿದ ಮೇಲೆ ಜನ ಬಿಡ್ಲಿಕ್ಕೆ ಗೊತ್ತುಂಟು ಆಫ್ ಮಾಡೋದು ಕೆಲಸ ಮುಗಿದ ಮೇಲೆ ಅಂತ ಒಂದು, ಬ್ರಷ್ ಮಾಡುವಾಗಲೂ ಕೂಡ ಟ್ಯಾಪ್ ಬಿಟ್ಕೊಂಡಿರುವಂತ, ಬ್ರಷ್ ಮಾಡುವಾಗ ಟ್ಯಾಪ್ ಇಡುದು, ಮುಖ ತೊಳೆಯುವಾಗಲೇ ಯೋಚನೆ ಮಾಡಿ, ನೀವು ಮುಖ ತೊಳೆಯುವ ಸುರಿಗೊಮ್ಮೆ ನೀರು ಹಾಕ್ತೇವೆ, ಆಮೇಲೆ ಸೋಪ್ ಹಾಕ್ಲಿಕ್ಕೆ ಉಂಟು, ಅಥವಾ ನಾವು ಕೈ ತೊಳಿಲಿಕ್ಕೆ ಉಂಟು, ನೀರು ಹೋಗ್ತಾ ಇರ್ತದೆ. ನಾವೇನ್ ಸಜೆಸ್ಟ್ ಮಾಡ್ತೇವೆ, ಸುರಿಗೆ ಒಂದು ಕೈಯನ್ನ ಟ್ಯಾಪಲ್ಲಿ ಇಡಿ, ಇನ್ನೊಂದು ಕೈ ಮಾತ್ರ ಅಲ್ಲ ನಿಮ್ಗೆ ಬೇಕು ಮುಖ ತೊಳಿಲಿಕ್ಕೆ, ಬ್ರಷ್ ಮಾಡ್ಲಿಕ್ಕೆ. ಆ ಟ್ಯಾಪ್ ಆಫ್ ಆನ್ ಆಫ್ ಆನ್ ಆಫ್ ಆನ್ ಮಾಡ್ತಾ ಇರಿ. ನಾವು ಹೇಗೆ ಒಂದು ಜಗ್ಗಲ್ಲಿ ನೀರು ತಗೊಂಡು ಎಷ್ಟು ಬೇಕೋ ಅಷ್ಟು ಮುಖ ತೊಳಿತೇವೆ, ಎಷ್ಟು ಬೇಕಷ್ಟು ನೀರು ಕುಡಿತೇವೆ, ಎಷ್ಟು ಬೇಕಾದಷ್ಟು ಬ್ರಷ್ ಮಾಡುವಾಗ ಉಪಯೋಗಿಸ್ತೇವೆ, ಬಾಕಿದಲ್ಲಿ ಜಗ್ಗನ್ನು ಸ್ಟ್ರೈಟ್ ಇಟ್ಕೊಳ್ತೇವೆ, ಅದು ಸಹಜವಾಗಿ ಬರ್ತದೆ. ಅದೇ ಕೈ ಟ್ಯಾಪಿನ ಮೇಲಿಟ್ಟು ಟ್ಯಾಪ್ ಎಷ್ಟು ಬೇಕಷ್ಟು ಆನ್ ಮಾಡಿ, ಎಷ್ಟು ಬೇಕಷ್ಟು ಆನ್ ಮಾಡಿ, ಎಷ್ಟು ಬೇಕಾದಷ್ಟು ನೀರು ತಗೊಳ್ಳಿ, ಮತ್ತೆ ಬಂದ್ ಮಾಡಿಕೊಂಡೇ ಇರಲಿ. ಒಂದು ಅದು. ಇನ್ನೊಂದು, ನಮ್ಮ ಫ್ಲಾಟ್ಗಳಲ್ಲಿ ಆಗ್ಬೋದು ಮನೆಗಳಲ್ಲಿ ಇರೋದು, ಕೆಲಸಕ್ಕೆ ಪ್ರೆಷರ್ ಒಳ್ಳೆ ಬರ್ತದೆ ಅವರಲ್ಲಿ ಟ್ಯಾಂಕಲ್ಲಿ, ಆಗ ಅಲ್ಲಿ ಒಂದು ಬಿಪ್ ಕಾಕ್ ಅಂತ ಇರ್ತದೆ, ನಮ್ಮ ಪ್ರತಿಯೊಂದು ಟ್ಯಾಪಿನ ಅಡಿಯಲ್ಲಿ ಒಂದು ಬಿಪ್ ಕಾಕ್ ಅಂತ ಒಂದು ಅಟ್ಯಾಚ್ಮೆಂಟ್ ಇರ್ತದೆ, ಅದು ಮೇಂಟೆನೆನ್ಸ್ಗೋಸ್ಕರ ಇಟ್ಟಿರ್ತಾರೆ, ಅದು ಫುಲ್ ಬೇಡ, ಅದು ಅರ್ಧದಕ್ಕೆ ಇಡಿ, ಆಗ ಅರ್ಧ ವಾಶಿ ಮಾತ್ರ ನೀರು ಬರ್ತದೆ, ಆಗ ನೀರು ಹೆಚ್ಚು ವೇಸ್ಟ್ ಆಗುವುದಿಲ್ಲ. ಇನ್ನೊಂದು, ಈಗ ಲೇಟೆಸ್ಟ್ ಅಂತ ಏನು ಹೇಳಿದರೆ, ಕೆಲವು ಟ್ಯಾಪ್ಗಳಲ್ಲಿ ಹಿಂದಿನ ಕಾಲದಲ್ಲಿ ಎಸ್ಪೆಷಲಿ ಪಬ್ಲಿಕ್ ಟ್ಯಾಪ್ಸ್, ಅದು ನಿಮ್ಮ ಚಿತ್ರಮಂದಿರ ಕಲ್ಯಾಣ ಮಂಟಪಗಳು ಅಲ್ಲೆಲ್ಲ ಟ್ಯಾಪ್ಗಳನ್ನು ಹಾಕ್ತಾರೆ, ಆದರೆ ಅದೆಲ್ಲ ಡೈರೆಕ್ಟ್ ಟ್ಯಾಪ್, ಬೇಗ ಕೆಲಸ ಬೇಗ ತೊಳೆದು ಹೋಗಲಿ ಅನ್ನೋ ದೃಷ್ಟಿಯಿಂದ ಹಾಕ್ತಾರೆ, ಅದರಲ್ಲಿ ನೀರೆಷ್ಟು ವೇಸ್ಟ್ ಆಗ್ತದೆ, ಅದಕ್ಕೋಸ್ಕರ ಈಗ ಏರಿಯೇಟರ್ಸ್ ಅಂತ ಸಿಗ್ತದೆ, ಅಂದರೆ ಅದೊಂದು ಸಣ್ಣ ಅಟ್ಯಾಚ್ಮೆಂಟ್ ಸರ್, ಒಂದು 100 ರೂಪಾಯಿಗೆ ಸಿಗ್ತದೆ ಒಂದು ಅಟ್ಯಾಚ್ಮೆಂಟ್, ಫೋಮ್ ರೀತಿಯಲ್ಲಿ ಬರುವಂತಹ ಒಂದು ಸಣ್ಣದ ಕೋನ್ ರೀತಿಯಲ್ಲಿ ಬರ್ತದೆ, ಅಥವಾ ಒಂದು ವೃತ್ತಾಕಾರದ ಒಂದು ಚಟ್ಟಂಬಡೆ ಟೈಪ್ ಅಲ್ಲಿ ಕೂಡ ಬರ್ತದೆ, ಅದರಲ್ಲಿ ನೀರು ಹೇಗೆ ಹೋಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಸ್ಪ್ರೆಡ್ ಆಗಿ ಹೋಗ್ತದೆ, ನಿಮ್ಮಲ್ಲಿ ಒಂದು 100% ನೀರು ಹೋಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ 30% ತಡೆಯುವಂಥದ್ದು, 50% ತಡೆಯುವಂಥದ್ದು, 70% ತಡೆಯುವಂಥದ್ದು ಉಂಟು. ಈ 70% ತಡೆಯುವಲ್ಲಿ ನೀರು ಧೂಳಿನಾಗೆ ಬರ್ತದೆ, ಬಹಳ ಚಂದ, ನಿಮ್ಗೆ ಎಷ್ಟು ಬೇಕಾದಷ್ಟು ಮಾತ್ರ ಕೈಯನ್ನು ತೊಳೆದು ಅಥವಾ ಮುಖವನ್ನು ತೊಳೆದು ನೀರನ್ನು ಅಷ್ಟು ಅಂದರೆ ಶೇಕಡ 70% ನೀರನ್ನು ಉಳಿತಾಯ ಆಗ್ತದೆ. ಈ ಏರೇಟರ್ಸ್ ನಾವು ಈಗಿನ ಯಾವ ಟ್ಯಾಪ್ಗೆ ಕೂಡ ಅಟ್ಯಾಚ್ಮೆಂಟ್ ಮಾಡಿ ಹಾಕ್ಬೋದು, ಈಗಿನ ಹಳೆ ಟ್ಯಾಪ್ಗಳಿರ್ಬೋದು ಹೊಸ ಟ್ಯಾಪ್ ಇರ್ಬೋದು, ಅಟ್ಯಾಚ್ಮೆಂಟ್ ಮಾಡಿ ಅದನ್ನು ಹಾಕ್ಲಿಕ್ಕೆ ಆಗ್ತದೆ. ಸೊ ಹಾಗೆ ನಾವು ಅದನ್ನು ಮಿತವ್ಯಯ ಮತ್ತು ಮಿತ ಬಳಕೆ ಮಾಡಲಿಕ್ಕೆ ಆಗ್ತದೆ. ಮತ್ತೆ ಮೊದಲಿನವರು ಟ್ಯಾಪನ್ನು ಪುಷ್ ಬಟನ್ ಟ್ಯಾಪ್ ಹಾಕ್ಲಿಕ್ಕೆ ಹೆದರ್ತಿದ್ರು, ಅದರಲ್ಲಿ ಪ್ರೆಷರ್ ಜಾಸ್ತಿ ಬಂದರೆ ಓವರ್ ಫ್ಲೋ ಆಗ್ತದೆ ಅಂತ, ಅದಕ್ಕೋಸ್ಕರವಾಗಿ ನಾವು ಹೇಳೋದು ಪುಷ್ ಬಟನ್ ಟ್ಯಾಪ್, ಪಬ್ಲಿಕ್ ಟ್ಯಾಪ್ಸ್ ಎಲ್ಲ ಪುಷ್ ಬಟನ್ ಇದ್ರೆ ಒಳ್ಳೇದು. ಮತ್ತೆ ಈಗ ಮಾಲ್ಗಳೆಲ್ಲ ಸ್ವಲ್ಪ ಖರ್ಚು ದುಡ್ಡಿದ್ದವರು ಈಗ ಅದಕ್ಕೆ ಸೆನ್ಸರ್ ಬೇಸ್ಡ್ ಹಾಕ್ತಾರೆ, ಅದು ಮಾಡಿ ಒಳ್ಳೇದು. ನೀರಿನ ಮರುಬಳಕೆ ಅಥವಾ ರೀಸೈಕ್ಲಿಂಗ್ ಸೈಕ್ಲಿಂಗ್ ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ಹೇಳಿ. ನೀರಿನ ಮರುಬಳಕೆಯಲ್ಲಿ ಗ್ರೇ ವಾಟರ್ ಮತ್ತು ಬ್ಲ್ಯಾಕ್ ವಾಟರ್ ಅಂತ ಇದೆ. ಈ ಗ್ರೇ ವಾಟರ್ ಅಂತ ಹೇಳಿದ್ರೆ ನಾವು ಸ್ನಾನ ಮಾಡಿದ್ದು ಪಾತ್ರೆ ತೊಳೆದದ್ದು ಇದೆಲ್ಲ ಗ್ರೇ ವಾಟರ್ ಅಂತ, ಇದೆಲ್ಲ ಸಂಸ್ಕರಣೆ ಮಾಡಲಿಕ್ಕೆ ಸುಲಭ. ಈ ಬ್ಲ್ಯಾಕ್ ವಾಟರ್ ಅಂತ ಹೇಳಿದ್ರೆ ಟಾಯ್ಲೆಟಿಂದ ಹೊರಗೆ ಬರುವಂಥದ್ದು, ಮತ್ತೆ ನಮ್ಮ ಸ್ವಲ್ಪ ಮಟ್ಟಿಗೆ ಕಿಚನಿಂದ ಬರುವಂಥದ್ದು, ಆಮೇಲೆ ವೆಜ್ ನಾನ್ ವೆಜ್ ಐಟಮ್ಗಳೆಲ್ಲ ಮಿಕ್ಸ್ ಆಗಿರುತ್ತೆ, ಆದ್ರಿಂದ ಅದನ್ನು ಬ್ಲ್ಯಾಕ್ ವಾಟರ್ ಅಂತ ಪರಿಗಣಿಸ್ಬೋದು. ಮೊದಲೇನಾಗ್ತಿತ್ತು, ನಾವು ಗ್ರೇ ವಾಟರ್ ಬ್ಲ್ಯಾಕ್ ವಾಟರ್ ಎಲ್ಲ ಒಂದೇ ಟ್ಯಾಂಕಿಗೆ ಬಿಟ್ಟು ನಮ್ಮ ನೆಲಕ್ಕೆ, ಮೊದಲು ಮಂಗಳೂರಿನಲ್ಲಿ ಒಂದು ಬಹಳ ದೊಡ್ಡದು ಎಲ್ಲರೂ ಲೀಚ್ ಬಿಟ್ ಅಂತ ಮಾಡೋದು, ಆಕ್ಚುಲಿ ಹಿಂಗುಗುಂಡಿ ಅದು, ಹಿಂಗುಂಡಿ ಬಿಡೋದು, ಅದು ಅದರಲ್ಲಿ ಹಾಳಾಗಿ ಪಕ್ಕದಲ್ಲಿ ಬಾವಿ ಕೆರೆ ಇದ್ರೆ ಅಲ್ಲಿಗೆಲ್ಲ ಕಲುಷಿತಗೊಳ್ತಾ ಇತ್ತು. ಈಗ ಎರಡು ವಿಧಾನ ಉಂಟು, ಒಂದು ರೀಸೈಕ್ಲಿಂಗ್, ಗ್ರೇ ವಾಟರನ್ನು ರೀಸೈಕಲ್ ಮಾಡುವಂಥದ್ದು. ಈಗ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಅಲ್ಲಿ ಹೊಸ ಹೊಸ ಬಿಲ್ಡಿಂಗ್ಗಳಾದರೆ ಅದು ಡಬಲ್ ಫ್ಲಷಿಂಗ್ ಸಿಸ್ಟಮ್ ಮಾಡಬೇಕು ಅನ್ನೋದನ್ನು ಅದು ಕಂಪಲ್ಸರಿಯಾಗಿ ಹೇಳ್ತದೆ. ದೊಡ್ಡ ದೊಡ್ಡ ಫ್ಲ್ಯಾಟ್ಗಳಲ್ಲಿ ನೀವು ಒಂದು ಸಪ್ರೇಟ್ ಟ್ಯಾಂಕ್ ಮಾಡಬೇಕು, ನಿಮ್ಮ ಈ ಗ್ರೇ ವಾಟರ್ ಅಂದರೆ ನಿಮ್ಮ ಸ್ನಾನದ್ದು ಪಾತ್ರೆ ತೊಳೆದದ್ದು ಎಲ್ಲ ಆ ಟ್ಯಾಂಕಿಗೆ ಹೋಗಬೇಕು, ಅಲ್ಲಿಂದ ಮೇಲಿಂದ ಒಂದು ಸಪ್ರೇಟ್ ಟ್ಯಾಂಕ್ ಮಾಡಬೇಕು, ಆ ಟ್ಯಾಂಕಿಂದ ಬರೀ ನಿಮ್ಮ ಫ್ಲಷಿಂಗಿಗೆ ಮಾತ್ರ ಅದನ್ನು ಕನೆಕ್ಟ್ ಮಾಡಬೇಕು. ಆಗ ನಿಮಗೆ ಏನು ನೀರು ಎಷ್ಟು ಪುನರ್ಬಳಕೆ ಆಗ್ತದೆ ಅಂತ ಹೇಳಿದ್ರೆ 50% ಶೇಕಡ 50% ನೀರು ಪುನರ್ಬಳಕೆ ಆಗ್ತದೆ. ಅಲ್ಲಿಂದ ಅದು ಡ್ರೈನೇಜಿಗೆ ಹೋಗಲಿ, ತೊಂದರೆ ಇಲ್ಲ, ಅದು ಮತ್ತೆ ಅಲ್ಲಿ ಡ್ರೈನೇಜ್ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಮತ್ತೆ ಸಂಸ್ಕರಣೆ ಮಾಡ್ತಾರೆ, ಅದು ಬೇರೆ ವಿಚಾರ. ಇಲ್ಲಿ ನಾವು ವೈಯಕ್ತಿಕವಾಗಿ ಏನು ಮಾಡ್ಬೋದು, ಇದು ಒಂದು ವಿಚಾರ. ಇನ್ನೊಂದು, ಈಗ ಮೊದಲು ನಾವು ನಮ್ಮಲ್ಲಿ ಡ್ರೈನೇಜ್ ಕನೆಕ್ಷನ್ ಇಲ್ಲ, ನಾವು ಎಂತ ಮಾಡೋದು ಅಂತ ಹೇಳಿಬಿಟ್ಟು ನಾವು ಗುಂಡಿ ಮಾಡ್ತಾ ಇದ್ದೀವಿ, ಆ ಲೀಚ್ ಬಿಟ್ ಅಂತ ಹೇಳ್ತೇವೆ ಅದಕ್ಕೆ, ಅದು ಮೊದಲು ಟ್ವಿನ್ ಪಿಟ್ ಅಂತ ಇತ್ತು, ಈಗ ಸಿಂಗಲ್ ಪಿಟ್ಟಲ್ಲಿ ಕೂಡ ಮಾಡ್ತಾರೆ. ಆದರೆ ಅದು ಟ್ವಿನ್ ಪಿಟ್ ಗ್ರಾಮೀಣ ಪ್ರದೇಶದಲ್ಲಿ ಓಕೆ, ಅಲ್ಲಿ ನಡೀತದೆ. ಆದರೆ ನಗರ ಪ್ರದೇಶದಲ್ಲಿ ಜಾಗ ಇರೋದು ಸಣ್ಣದು, ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಬಾವಿ ಇರ್ಬೋದು, ನದಿ ಮೂಲ ಇರ್ಬೋದು. ಅದಕ್ಕೋಸ್ಕರವಾಗಿ ಈಗ ಬಯೋಡೈಜೆಸ್ಟರ್ ಅಂತ ಬಂದಿದೆ. ಬಯೋಡೈಜೆಸ್ಟರ್ ಅಂತ ಹೇಳಿದರೆ ಈ ಡಿಫೆನ್ಸಿನವ್ರದ್ದು ಒಂದು ಪೇಟೆಂಟೆಡ್ ಟೆಕ್ನಾಲಜಿ ಅದು. ಈ ನಮ್ಮ ಸೈನಿಕರು ನಮ್ಮ ಗ್ಲೇಷಿಯರ್ಸ್ ಅಂದರೆ ಹಿಮಾಲಯದಲ್ಲಿ ಕೆಲಸ ಮಾಡುವಾಗ ಅವರಿಗೆ ಮಲಮೂತ್ರ ವಿಸರ್ಜನೆಗೆ ಭಾಳ ತೊಂದರೆ ಆಗ್ತಾ ಇತ್ತು, ಅವರಿಗೆ ನೀರು ಸಿಗ್ತಾ ಇರಲಿಲ್ಲ, ಅವರ ಆರೋಗ್ಯ ಕೆಡ್ತಾ ಇತ್ತು. ಅದನ್ನು ಡಿಫೆನ್ಸ್ ರಿಸರ್ಚ್ ಆರ್ಗನೈಸೇಷನ್ನವರು ಒಂದು ಚಿಂತನೆ ಮಾಡಿ ಒಂದು ಬಯೋಡೈಜೆಸ್ಟರ್ ಅಂತ ಒಂದು ಕೆಮಿಕಲನ್ನು ಅಥವಾ ಒಂದು ಎನ್ಝೈಮ್ ಬ್ಯಾಕ್ಟೀರಿಯಾ ಲಿಕ್ವಿಡನ್ನು ತಯಾರು ಮಾಡಿದ್ದಾರೆ. ಅದನ್ನು ನಿಮ್ಮ ಟ್ಯಾಂಕಿಗೆ ಹಾಕಿದರೆ ಒಂದು ಸಣ್ಣ ಟ್ಯಾಂಕಿ ನಿಮ್ಮ ಲೀಚ್ ಬಿಟ್ಟಿನಿಂದ ಒಂದು 30% ಜಾಗ ಸಾಕು, 30% ಜಾಗ ಸಾಕು, ಅದು ಹಾಕಿದರೆ ಅದರಲ್ಲಿ ನಿಮ್ಮ ಒಮ್ಮೆ ನಿಮ್ಮ ಬ್ಯಾಕ್ಟೀರಿಯಾ ಹಾಕಿದ್ರೆ ಮತ್ತೆ ಲೈಫ್ ಲಾಂಗ್ ನಿಮ್ಗೆ ಏನು ಏನು ಮೇಂಟೆನೆನ್ಸ್ ಮಾಡ್ಲಿಕ್ಕಿಲ್ಲ. ಅದರಲ್ಲಿ ಬರುವ ವೈಟ್ ಕಲರ್ ನೀರು ನೀವು ಗಾರ್ಡನ್ಗೆ ಬಿಟ್ಟರೆ ಆಯ್ತು, ನಿಮ್ಮ ಗಾರ್ಡನ್ಗೆ ಕೂಡ ನೀರಾಗ್ತದೆ. ಇಲ್ಲದಿದ್ರೆ ಸ್ವಲ್ಪ ದೊಡ್ಡ ಮಟ್ಟಿಗೆ ಯೋಚನೆ ಮಾಡಿದರೆ ಅದಕ್ಕೆ STP ಅಂದರೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಹೇಳ್ತಾರೆ, ಅದು ಕೂಡ ಆಗ್ಬೋದು, ಅದರಲ್ಲಿ ಏನೂ ತಪ್ಪಿಲ್ಲ. ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟಲ್ಲಿ ನಿಮಗೆ ಸ್ವಲ್ಪ ಪವರ್ ಬೇಕಾಗುತ್ತೆ, ಮತ್ತು ಅದರಲ್ಲಿ ಆ ನೀರು ಹೊರಗೆ ಬಂದದನ್ನು ಗಾರ್ಡನಿಗೆ ಉಪಯೋಗಿಸಬೇಕು. ಅದರಲ್ಲಿ ಒಂದು ಸ್ಲಜ್ ಅಂತ ಬರ್ತದೆ, ಆ ಸ್ಲಜ್ ನೀವು ಗೊಬ್ಬರವಾಗಿ ನೀವು ನಿಮ್ಮ ಗಾರ್ಡನಿಗೆ ಉಪಯೋಗಿಸಿದರೆ ಮಾತ್ರ ಅದು ನಿಮಗೆ ನಿಮಗೆ ಸರಿಯಾದ ಉಪಯೋಗ ಬಳಕೆಗೆ ಬರ್ತದೆ. ಆದರೆ ಈ ಬಯೋಡೈಜೆಸ್ಟ್ ಈಗ ಲೇಟೆಸ್ಟ್ ಟೆಕ್ನಾಲಜಿ. ನಮ್ಮ ಕಚೇರಿಯಲ್ಲಿ ನಾವು ಸಾಧಾರಣ ಒಂದು 60 ಜನರ ಕೆಪಾಸಿಟಿಗೆ ಒಂದು ಓಪನ್ ಡಿಸೈನ್ ಮಾಡಿದ್ದೇವೆ, ಸಾರ್ವಜನಿಕರ ವೀಕ್ಷಣೆಗೆ ಬಿಟ್ಟಿದ್ದೇವೆ. ಅದರಲ್ಲಿ ಏನಂತ ಹೇಳಿದ್ರೆ ನೀವು ಬಂದು ನೋಡ್ಬೋದು, ಟ್ಯಾಂಕ್ ಎಷ್ಟು ದೊಡ್ಡದು ನಮಗೆ ಕಾಣ್ತದೆ, ಎಲ್ಲ ಓಪನ್ ಆಗಿ ಇಟ್ಟಿದ್ದೇವೆ ನಾವು. ಮತ್ತೆ ಅಲ್ಲಿ ನೀರಲ್ಲಿ ವೈಟ್ ನೀರು ಹೇಗೆ ಗಾರ್ಡನಿಗೆ ಹೋಗ್ತದೆ, ನಮ್ಮ ಟಾಯ್ಲೆಟ್ನಿಂದ ಹೇಗೆ ಕನೆಕ್ಷನ್ ಮಾಡಿದ್ವಿ ಇತ್ಯಾದಿಗಳನ್ನು ನೋಡ್ಬೋದು. ಅದು ಕಾಸ್ಟ್ ಕೂಡ ಹೆಚ್ಚು ಏನು ದೊಡ್ಡ ಮಟ್ಟಿಗೆ ಬರುವುದಿಲ್ಲ. ಒಮ್ಮೆ ಬ್ಯಾಕ್ಟೀರಿಯಾಗೆ ಮಾತ್ರ ಒಂದು ಒಂದು ಮನೆಯ ಕುಟುಂಬಕ್ಕೆ ಒಂದು 10,000 ರೂಪಾಯಿಯಲ್ಲಿ ನಿಮ್ಮ ಟ್ಯಾಂಕ್ ಮತ್ತೆ ಕನೆಕ್ಷನ್ ಕಂಪ್ಲೀಟ್ ಆಗ್ತದೆ. ಅದಕ್ಕೆ ಡಿಫೆನ್ಸ್ನವರಿಂದ ಪೇಟೆಂಟೆಡ್ ಆದ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಸರ್ಟಿಫಿಕೇಟ್ ಹೋಲ್ಡರ್ಸ್ಗಳಿದ್ದಾರೆ, ಒಂದು ಹುಬ್ಬಳ್ಳಿಯಲ್ಲಿದ್ದಾರೆ, ಒಂದು ಬೆಂಗಳೂರಿನಲ್ಲಿದ್ದಾರೆ, ಅವರು ಅದಕ್ಕೆ ಬೇಕಾದ ಮಾಹಿತಿಯನ್ನು ಕೊಡ್ತಾರೆ. ಈಗ ಹೊಸದಾಗಿ ಮನೆ ಕಟ್ಟುವಂಥವರು ಅಥವಾ ಈಗಾಗಲೇ ಮನೆ ಇರುವಂಥವರು ನೀರನ್ನು ಮಿತ ಬಳಕೆ ಮಾಡುವಂತಹದ್ದು, ನೀರನ್ನು ಇಂಗಿಸುವಂತಹದ್ದು, ಈ ನಿಟ್ಟಿನಲ್ಲಿ ಏನು ಕ್ರಮವನ್ನು ಕೈಗೊಳ್ಳಬೇಕು, ಎಷ್ಟು ಖರ್ಚು ಮಾಡಬೇಕು ಅಂತ? ಖರ್ಚು ಮಾಡಲಿಕ್ಕೆ ಏನು ಬಹಳ ಇಲ್ಲ ಸರ್. ಈಗಿನ ಎಲ್ಲ ಮನೆಗಳಲ್ಲಿ 15-20-30 ಲಕ್ಷ ಖರ್ಚು ಬಜೆಟ್ ಇರ್ತದೆ, ಅವರ ಮನೆ ಕಟ್ತಾರೆ ಅಷ್ಟೆಲ್ಲ ಮಾಡ್ತಾರೆ, ಅಲ್ಲಿ ಎಲ್ಲ ಪೈಪ್ ಅನ್ನ ಮಾಡಿ ನಿನ್ನ ಕನೆಕ್ಷನ್ ನೀರಾಗಿ ನೆಲಕ್ಕೆ ಬಿಟ್ಟಿರ್ತಾರೆ ಅಷ್ಟೇ. ಆ ನೆಲಕ್ಕೆ ಬಿಡುವ ನೀರನ್ನ ಒಂದು ಲಿಂಕ್ ಮಾಡಿ, ಈ ಬಾವಿ ಇದ್ರೆ ಸರಿ, ಬೋರ್ವೆಲ್ ಇದ್ರೆ ಸರಿ, ಅದಕ್ಕೆ ಇಂಗಿಸುವ ಒಂದು ಪ್ರಯತ್ನ ಮಾಡಬೇಕು. ಬಾವಿಗೆ ಬಿಡ್ಲಿಕ್ಕೆ ನಿಮ್ಗೆ ಕೇವಲ ಒಂದು 500-1,000 ರೂಪಾಯಿ ಖರ್ಚಲ್ಲಿ ಮುಗಿತದೆ. ಈಗಿನ ಎಲ್ಲ ಮನೆಗಳಲ್ಲಿ ಮೇಲಿನ ಪೈಪ್, ಮೊದಲರ ಪೈಪ್ ಮೇಲಿಂದ ಬಿಡ್ತಾ ಇದ್ರು, ಅದು ಪಟ ಬೀಳ್ತಾ ಇತ್ತು. ಈಗ ಹಾಗೆಲ್ಲ, ಅದನ್ನು ಕನೆಕ್ಟ್ ಮಾಡಿ ಚಂದ ಮಾಡಿ ಅದನ್ನು ಎನ್ಕ್ಲೋಸ್ ಮಾಡಿ ಕೂಡ ನೆಲಕ್ಕೆ ತಂದು ನೆಲಕ್ಕೆ ಬಿಡ್ತಾರೆ. ಮೊದಲೆಲ್ಲ ಡ್ರೈನೇಜ್ಗೆ ಬಿಡ್ತಿದ್ರು, ಈಗ ನಾವು ಹೇಳ್ತೇವೆ ಡ್ರೈನೇಜ್ಗೆ ಬಿಡಬೇಡಿ, ಡ್ರೈನ್ ವೇಸ್ಟ್, ನಗರದಲ್ಲಿ ಫ್ಲಡ್ಡಿಂಗ್ ಆಗ್ತದೆ, ನೆರೆ ಬರ್ತದೆ. ಅದರ ಬದಲು ನೀವು ಒಂದು ಹಿಂಗು ಗುಂಡಿ ಮಾಡಿ, ಅದಕ್ಕೆ ಹೆಚ್ಚು ಖರ್ಚಾಗುವುದಿಲ್ಲ. ನೀವು ಹೇಗೆ ಮನೆ ಕೆಲಸ ಮಾಡುವಾಗ ಕಷ್ಟ ನಿಮಗೆ ಕೆಲಸಗಾರರಿರ್ತಾರೆ, ಒಟ್ಟಿಗೆ ಆದರೆ ಬೇಗ ಆಗಿ ಹೋಗಿ ಹೆಚ್ಚು ಖರ್ಚು ಕೊಡ್ತದೆ. ಬಾವಿಗೆ ಬಿಡುವಾಗ ಒಂದು 5,000 ಹೆಚ್ಚಂದ್ರೆ 5,000, ಅದು ಬೋರ್ವೆಲ್ಗೆ ಬಿಡುವಾಗ ಒಂದು 30,000-40,000. ಯಾಕಂದರೆ ಅದಕ್ಕೆ ಸ್ವಲ್ಪ ಶಿಸ್ತಿನ ಕ್ರಮ ಇದೆ, ಗುಂಡಿ ಮಾಡಬೇಕು, ಫಿಲ್ಟ್ರೇಷನ್ ಮಾಡಬೇಕು, ಪೈಪಿಗೆ ತೂತ ಮಾಡಬೇಕು, ಅದರ ಒಳಗಿಂದ ನೀರು ಫಿಲ್ಟರ್ ಆಗಿ ಬೋರ್ವೆಲ್ಗೆ ಬಿಡಬೇಕು. ಅಷ್ಟು ಮಾಡಿದರೆ ಮಾತ್ರ ಅದು ಕರೆಕ್ಟಾಗಿ ಆಗ್ತದೆ, ಇಲ್ಲರೆ ಬೋರ್ವೆಲ್ ಪೈಪ್ ಕಟ್ ಮಾಡೋದು, ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಹೆಚ್ಚು ಕಮ್ಮಿ ಮಾಡೋದು ಅದೆಲ್ಲ ಮಾಡಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಒಮ್ಮೆ ಬೋರ್ವೆಲ್ ನೀರು ಒಳಗೆ ಹೋದರೆ ಅದು 200-300 ಆಳದಲ್ಲಿ ನೀರು ತೆಗೆಯುವಂಥದ್ದು, ಒಳಗೆ ಏನಾಗಿರ್ತದೆ ನಮಗೆ ಗೊತ್ತಿರೋದಿಲ್ಲ. ಅದನ್ನು ಬೋರ್ವೆಲ್ ಮಾಡುವಾಗ ಸ್ವಲ್ಪ ಸೈಂಟಿಫಿಕ್ ಆಗಿ ತಿಳ್ಕೊಂಡವರಿಂದ ಮಾಡಿಸಿದರೆ ಒಳ್ಳೆಯದು. ಬಹಳ ಸಂತೋಷ ಕಲ್ಬಾವಿ ರಾಜೇಂದ್ರ ಅವರೇ. ಈ ಜಲ ಸಂರಕ್ಷಣೆಯ ಒಂದು ವಿಶೇಷತೆ ಏನು ಹಾಗೂ ಜಲ ಸಾಕ್ಷರತೆ ಯಾಕಾಗಿ ಬೇಕು, ಜೊತೆಗೆ ಈ ಜಲ ಮಿತ ಬಳಕೆ ಮಾಡುವಂತಹದ್ದು ಅದರ ಒಂದು ಪ್ರಾಮುಖ್ಯತೆ ಏನು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಳೆ ನೀರು ಕೊಯ್ಲು ಕುರಿತು ಮಂಗಳೂರಿನ ಸುರತ್ಕಲ್ NITK ನಿರ್ಮಿತಿ ಕೇಂದ್ರದ ನಿರ್ದೇಶಕರಾದ ರಾಜೇಂದ್ರ ಕಲ್ಬಾವಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಈಗ ಕೇಳಿ ಕೃಷಿ ಮಾಹಿತಿ. ಉತ್ತಮವಾದಂತಹ ಬೆಳೆಯನ್ನು ಪಡೆಯಬೇಕಿದ್ರೆ ಫಲವತ್ತಾದಂತಹ ಮಣ್ಣು ಅತಿ ಅವಶ್ಯ. ಕೆಲವೊಂದು ವೇಳೆ ಮಣ್ಣು ಫಲವತ್ತಾಗಿದ್ದರೂ ಉತ್ತಮ ಬೆಳೆ ಬರುವುದೇ ಇಲ್ಲ. ಇದಕ್ಕೆ ಹಲವಾರು ಕಾರಣಗಳಿವೆ. ಸಸ್ಯಗಳಿಗೆ ಅವಶ್ಯಕವಾದಂತಹ ಎಲ್ಲ ಸಸ್ಯ ಪೋಷಕಾಂಶಗಳು ಮಣ್ಣಿನಲ್ಲಿ ಹೇರಳವಾಗಿದ್ದು ಸಸ್ಯಗಳಿಗೆ ದೊರೆಯುವ ಹಾಗಿದ್ದರೆ ಅಂತಹ ಮಣ್ಣನ್ನು ಫಲವತ್ತಾದ ಮಣ್ಣು ಅಂತ ಹೇಳ್ಬೋದು. ಆದರೆ ಎಲ್ಲ ಫಲವತ್ತಾದ ಮಣ್ಣುಗಳು ಉತ್ತಮ ಅಂದರೆ ಹೆಚ್ಚಿನ ಇಳುವರಿಯನ್ನು ಕೊಡುವುದಿಲ್ಲ. ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಬರುವಂತಹ ಬೆಳೆಯ ಇಳುವರಿಯನ್ನು ಆ ಮಣ್ಣಿನ ಇಳುವರಿ ಉತ್ಪಾದನಾ ಸಾಮರ್ಥ್ಯ ಎಂದು ಹೇಳ್ಬೋದು. ಮಣ್ಣಿನ ಗುಣಲಕ್ಷಣಗಳನ್ನು ನೋಡಿದರೆ ಭೌತಿಕ ಗುಣಗಳು, ರಾಸಾಯನಿಕ ಗುಣಗಳು ಹಾಗೂ ಜೈವಿಕ ಗುಣಗಳು, ಇವು ಮೂರು ಕೂಡ ಸಮತೋಲನದಲ್ಲಿ ಇರಬೇಕಾಗ್ತದೆ. ಭೌತಿಕ ಗುಣಗಳಲ್ಲಿ ಮುಖ್ಯವಾಗಿ ಬಣ್ಣ, ಕಣಗಳ ಗಾತ್ರ, ಮಣ್ಣಿನ ರಚನೆ, ನೀರು ಹಿಡಿಯುವಂತಹ ಸಾಮರ್ಥ್ಯ ಇವೆಲ್ಲವೂ ಕೂಡ ಮುಖ್ಯವಾಗ್ತವೆ. ಮಣ್ಣಿನ ಬಣ್ಣಗಳು ಬಿಳಿಯಿಂದ ಕಪ್ಪು ಬಣ್ಣಗಳ ಕಡೆಗೆ ಬಂದಂತೆ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಬಿಳಿ ಬಣ್ಣದ ಮಣ್ಣುಗಳಲ್ಲಿ ಸಾಮಾನ್ಯವಾಗಿ ಸಾವಯವ ವಸ್ತುಗಳು ಮತ್ತು ಜೇಡಿಯ ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿರ್ತದೆ. ಕಪ್ಪು ಮಣ್ಣುಗಳಲ್ಲಿ ಸಾವಯವ ಮತ್ತು ಜೇಡಿ ಹೆಚ್ಚಿನ ಪ್ರಮಾಣದಲ್ಲಿರ್ತವೆ. ಸಾವಯವ ಅಂಶವು ಕಡಿಮೆ ಇದ್ದರೂ ಜೇಡಿ ಅಂಶವು ಹೆಚ್ಚಿರುವುದರಿಂದ ಫಲವತ್ತತೆ ಹೆಚ್ಚಾಗಿರ್ತದೆ.

ರಸಸಾರ ಇರುವಂತಹ ಮಣ್ಣು. ಮಣ್ಣಿನ ರಸಸಾರ ಅಂದರೆ ಪಿ ಎಚ್ 6-8.5 ಇರುವಂತಹ ಮಣ್ಣನ್ನು ತಟಸ್ಥ ಮಣ್ಣು ಎಂದು ಕರೆಯಲಾಗ್ತದೆ. ಇವುಗಳಲ್ಲಿ ಪೋಷಕಾಂಶಗಳ ಚಕ್ರ ಅಂದರೆ ಸಾವಯವ ರೂಪದಿಂದ ಸರಳ ರಾಸಾಯನಿಕ ರೂಪಕ್ಕೆ ನಿರಂತರವಾಗಿ ಬದಲಾವಣೆ ನಡೀತಾ ಇರ್ತದೆ. ಹಾಗೆ ಸಸ್ಯಗಳ ಬೆಳವಣಿಗೆಗೂ ಅನುಕೂಲವಾಗುವುದರಿಂದ ಮಣ್ಣಿನಲ್ಲಿನ ರಾಸಾಯನಿಕ ರೂಪದ ಪೋಷಕಾಂಶಗಳು ಸಾವಯವ ರೂಪದಲ್ಲಿ ಸ್ಥಿರವಾಗುತ್ತವೆ. ಈ ಕ್ರಿಯೆ ನಿರಂತರವಾಗಿ ನಡೆಯುವಂತಹದ್ದು ಮಣ್ಣಿನ ಆರೋಗ್ಯದ ದೃಢತೆಯನ್ನು ತೋರಿಸುತ್ತದೆ. ಕೃಷಿ ಮಾಹಿತಿ ಪ್ರಸಾರವಾಯಿತು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಸಂಬಂಧ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ. ಕೇಳುಗರೆ, ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 52,500 ರೂಪಾಯಿಯಿಂದ 55,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಲ್ಗೆ 37,500 45,500 ರೂಪಾಯಿ, ಕೋಕಾ ಕ್ವಿಂಟಲ್ಗೆ 20,000-26,000 ರೂಪಾಯಿ, ಕೊಬ್ಬರಿ ಕ್ವಿಂಟಲ್ಗೆ 6,400-9,000 ರೂಪಾಯಿ, ತೆಂಗಿನಕಾಯಿ ಒಂದನೇ ವರ್ಗ 16,000-20,000, ಎರಡನೇ ವರ್ಗ 12,000-15,000, ಅಕ್ಕಿ ಸ್ಥಳೀಯ ಬೆಳ್ತಿಗೆ ಕ್ವಿಂಟಲ್ಗೆ 2,850-2,950, ಕಟ್ ಸಾಂಬಾರ್ ಕ್ವಿಂಟಲ್ಗೆ 2,950-3,050, ಐಆರ್8 ಕ್ವಿಂಟಲ್ಗೆ 2,900-3,000, ಭತ್ತ ಆಮದು ಕ್ವಿಂಟಲ್ಗೆ 1,750-1,950 ರೂಪಾಯಿ, ಬೆಲ್ಲ ಹಳದಿ ಕ್ವಿಂಟಲ್ಗೆ 4,300-4,500, ಕೆಂಪು ಕ್ವಿಂಟಲ್ಗೆ 4,000-4,100, ಕಪ್ಪು ಕ್ವಿಂಟಲ್ಗೆ 4,100-4,600 ರೂಪಾಯಿ, ಮೆಣಸು ಕ್ವಿಂಟಲ್ಗೆ 28,000-33,000 ರೂಪಾಯಿ, ಕಾಳುಮೆಣಸು ಕ್ವಿಂಟಲ್ಗೆ 38,000-49,000 ರೂಪಾಯಿ, ಗೇರುಬೀಜ ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 2,000-3,000, ಕದಳಿ ಕ್ವಿಂಟಲ್ಗೆ 3,000-4,000, ಗಾಳಿ ಕ್ವಿಂಟಲ್ಗೆ 2,800-3,400, ನೇಂದ್ರ ಕ್ವಿಂಟಲ್ಗೆ 3,200-4,000 ರೂಪಾಯಿ. ಕೇಳುಗರೆ, ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಇದೊಂದು ಪ್ರಕಟಣೆ. ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇವರ ವತಿಯಿಂದ ಪರಿಶಿಷ್ಟ ಪಂಗಡದ ಉಪಯೋಜನೆಯಡಿಯಲ್ಲಿ ಗೇರು ಕಸಿ ಗಿಡಗಳನ್ನು ವಿತರಿಸಲಾಗುವುದು. ಆಸಕ್ತ ಪರಿಶಿಷ್ಟ ಪಂಗಡದ ವರ್ಗದವರು ಅರ್ಜಿಯನ್ನು ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ಪಡೆದು ದಿನಾಂಕ 17/8/2020 ಭರ್ತಿ ಮಾಡಿ ಆಧಾರ್ ಕಾರ್ಡ್, ಜಾತಿ ಪ್ರಮಾಣಪತ್ರ, ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ, ಆರ್ಟಿಸಿಯ ಜೆರಾಕ್ಸ್ ಪ್ರತಿಗಳೊಂದಿಗೆ ಈ ಕೆಳಗಿನ ವಿಳಾಸಕ್ಕೆ ಸಲ್ಲಿಸಬೇಕೆಂದು ಕೋರಲಾಗಿದೆ. ವಿಳಾಸ ಹೀಗಿದೆ: ಪರಿಶಿಷ್ಟ ಪಂಗಡದ ಉಪಯೋಜನೆಯ ಉಸ್ತುವಾರಿ ಅಧಿಕಾರಿ, ಗೇರು ಸಂಶೋಧನಾ ನಿರ್ದೇಶನಾಲಯ, ಮೊಟ್ಟೆ ತಡ್ಕ, ದರ್ಬೆ ಅಂಚೆ, ಪುತ್ತೂರು, ದಕ್ಷಿಣ ಕನ್ನಡ, 574-2-02, ಅಥವಾ ಹೆಚ್ಚಿನ ಮಾಹಿತಿಗೆ ಮೊಬೈಲ್ ಸಂಖ್ಯೆ 9495439-4. ಪ್ರಕಟಣೆ ಕೇಳಿದಿರಿ. ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಪುರಂದರದಾಸರ ಒಂದು ಕೀರ್ತನೆ. ಆ